ಕಮಾಲ ಹೈ ಲಹೂ ಯೇ ಬೇಮಿಸಾಲ ಹೈ ಯೇ ತೀರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ನಾಲ ಹೈ ಗಿರೇ ಕಹೀಂ ತೋ ಕತ್ರಾ ಹೈ ಬಹೇ ತೋ ಬೇಕಾರ ಹೈ ಕಾಮ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ ಹೈ ಹಾಥ ಬಢಾ ಕೇ ತೋ ದೇಖೋ ರತನ ಕರಕೇ ತೋ ದೇಖೋ ಮುಸ್ತಿ ಜೀವನ ಕೇ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ रक्तदान महादान आपका एक यूनिट ब्लड तीन जिंदगियां बचा सकता है आइए हम रक्तदान करें और इस महान कार्य में अपनी भागीदारी सुनिश्चित करें रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी ರೈತ ಬಾಂಧವರೇ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆ ಕೃಷಿ ಪಾತ್ರ ಕುರಿತು ನಲ್ಲೂರು ಗ್ರಾಮ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಪ್ರಗತಿಪರ ರೈತರಾದ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸೋಣ. ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರಿದ್ದಾರೆ. ಇವರು ನಲ್ಲೂರು ಗ್ರಾಮ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು. ಪ್ರಮುಖವಾಗಿ ಇವರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ, ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯನ್ನ ಇವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಮಳೆ ಬೀಳ್ತಕ್ಕಂತ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಇವರು. ನಾವು ಸಾಮಾನ್ಯವಾಗಿ ಜಾಸ್ತಿ ಮಳೆ ಇರ್ತಕ್ಕಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಬಹುದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಇವರು ಯಾವ ಒಂದು ಪದ್ಧತಿಗಳನ್ನ ಹೇಗೆ ಇವರು ಮೀನು ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಹೊಂಡದಲ್ಲಿ ಅಂತ ಅನ್ನೋದನ್ನ ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕರೆ. ಸರ್ ನಮಸ್ಕಾರ. ಸರ್ ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ? ಸರ್ ನಮ್ಮ ತಂದೆ ಕಾಲದಿಂದಲೂ ನಾವು ಕೃಷಿಯಲ್ಲೇ ಇದ್ದೀವಿ. ನಮ್ಮ ತಂದೆಯ ನಂತರ ನಾವು ಶಾಲಾ ದಿನಗಳನ್ನು ಪೂರೈಸಿ SSLC ನಂತರ ಕೃಷಿ ಬಂದಿವಿ. ನಮ್ಮ ತಂದೆಯಿಂದ ನಮಗೊಂದು 5 ಎಕರೆ ಜಮೀನಿದೆ, ಅದರೊಳಗೆ ಒಂದು 3.5 ಎಕರೆ ತೋಟ ಮಾಡಿದ್ವಿ, 1.5 ಎಕರೆ ಭತ್ತದ ಗದ್ದೆ ಇದೆ. ಅದಕ್ಕೆ ತೋಟಕ್ಕೆ ನೀರ್ ಬೇಕು. ನೀರಿಗೋಸ್ಕರ ನಾವು ದೂರ ನಮ್ಮ ಲ್ಯಾಂಡ್ಗಳು 2-3 ಕಡೆ ಇರೋದ್ರಿಂದ 1.5 ಕಿಲೋಮೀಟರ್ ಇಂದ ನೀರ್ ತಗೊಂಡ್ ಬಂದ್ವಿ ಒಂದು ಹಳ್ಳದಿಂದ. ಆ ಹಳ್ಳದಿಂದ 1.5 ಕಿಲೋಮೀಟರ್ ತಂದಂತ ನೀರನ್ನ ಒಂದೇ ಸರಿ ನೇರವಾಗಿ ಜಟ್ಟಿಗೆ ಕೊಟ್ರೆ ಪಂಪಿ ಪ್ರೆಷರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಅನ್ನೋ ಒಂದು ಅರ್ಜಿ ಹಾಕಿದಾಗ ಅಲ್ಲೇ ಸಹಾಯಕ ನಮ್ಮ ಸೊರಬ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿಗಳು ಬಂದು ಇಲ್ಲ ನಿಮ್ಗೆ ಕೃಷಿ ಹೊಂಡ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ನಮ್ಮ ಒಂದು 70% 75% ಸಹಾಯಧನದಲ್ಲಿ ಒಂದು ಕೃಷಿ ಹೊಂಡ ಕೊಟ್ರು. 60 ಫೂಟ್ 60 ಫೂಟ್ 20 ಮೀಟರ್ 20 ಮೀಟರ್ ಕೃಷಿ ಹೊಂಡ ಕೊಟ್ರು. ನಾವು ನೀರನ್ನ ಹೊಂಡಕ್ಕೆ ಕೆಡ್ಕೊಂಡು ಅಲ್ಲಿಂದ ಮತ್ತೊಂದು ಪಂಪ್ ಹಾಕಿ ಬೆಳೆಗಳಿಗೆ ನೀರು ಹಾಸ್ತೀವಿ. ಆ ಹೊಂಡದಲ್ಲಿ ಅಲ್ಲೇ ಸ್ಥಳೀಯವಾಗಿರುವಂತಹ ಸೊರಬ ತಾಲೂಕು ಮೀನುಗಾರಿಕೆ ಇಲಾಖೆ ನೀವು ಭೇಟಿ ಮಾಡಿದ್ರಿಂದ ಅಲ್ಲಿರುವಂತ ವಿಕಾಸ್ ಅಂತ ನಮ್ಮವರೇ ಒಬ್ರು ಇದಾರೆ, ಅವ್ರನ್ನ ಭೇಟಿ ಆದಾಗ ಅವರು ಇಲ್ಲ ಸರ್ ನೀವು ಇದಕ್ಕೆ ಮೀನ್ ಬಿಡಬಹುದು ಅಂತ ಅವರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರೇ ಮೀನ್ ಬಿಡ್ಲಿಕ್ಕೆ ಹೇಳಿದ್ರು. ನಾವು 2022 ಮಾಡಿದ್ವಿ, 23 ಮೀನ್ ಮರಿ ಅವರೇ ಕೊಟ್ರು, ಇಲಾಖೆ ಕಡೆಯಿಂದಲೇ ಕೊಟ್ರು. ಅದಕ್ಕೆ ಸ್ವಲ್ಪ ಪ್ರಮಾಣದ ಹಣವನ್ನು ಸಂದಾಯ ಮಾಡ್ಕೊಂಡು ತಂದಿವಿ. 3 ಜಾತಿ ಮೀನನ್ನು ಕೊಟ್ಟು ಅವರೇ ನಮ್ಗೆ ಗೈಡ್ ಲೈನ್ ಮಾಡಿದ್ರು. ನಮ್ದು 10 ಫೂಟ್ ಆಳ ಇದೆ ಕೃಷಿ ಹೊಂಡ, 60 ಫೂಟ್ ಉದ್ದ 60 ಫೂಟ್ ಅಗಲ ಇದೆ. 10 ಫೂಟ್ ಅವರು ಹೇಳಿದ್ರು 3 ಜಾತಿ ಮೀನನ್ನು ಬಿಡ್ರಿ ನೀವು, ನೆಲದ ತಳದಲ್ಲಿರುವಂತ ಮೀನು, ಮಧ್ಯವಾಗಿ ವಾಸಿಸುವಂತ ಮೀನು, ಮೇಲು ವಾಸಿಸುವಾಗಿ ಏನು ಹುಲ್ಗೆಂಡೆ ರೋಹು ಮತ್ತೆ ಕಾಟ್ಲಾ 3 ಜಾತಿಯ ಮೀನ್ ಮರಿಗಳನ್ನ ಕೊಟ್ರು ಅವರು. ಅದು 2024 ಬಿಟ್ಟಿವಿ ಈಗ. ಅದು ಕೃಷಿ ಹೊಂಡದಲ್ಲಿ ಟಾರ್ಪಲ್ ಹೊಂಡಾಗಿಂದ ಮೇವು ಕಡಿಮೆ ಇರುತ್ತೆ. ಹಾಗಾಗಿ ಅವ್ರು ಏನ್ ಹೇಳಿದ್ರು, ಪ್ರತಿ ದಿವಸ ನೀವು ಸಗಣಿ ಹಾಕ್ಬೇಕಾಗ್ತೈತಿ, ಫುಡ್ ಹಾಕ್ಬೇಕಾಗ್ತೈತಿ ಅಂದ್ರು. ನಮ್ಮಲ್ಲಿ ಒಂದು ಹಿಟ್ಟಿನ ಗಿಣಿನು ಸಹ ಕೃಷಿ ಇಲಾಖೆ ಕೊಟ್ಟಿದ್ರು. ಆ ಹಿಟ್ಟಿನ ಗಿರಿನ ಬರುವಂತ ವೇಸ್ಟ್ ಮತ್ತೆ ನಮ್ಮಲ್ಲಿ ಜಾನುವಾರುಗಳು ಒಂದು 6-7 ಎಮ್ಮೆ ಇದಾವೆ, ಅದರಲ್ಲಿರುವಂತ ಒಂದು ಬುಟ್ಟಿ ಸಗಣಿಯನ್ನ ಸ್ವಲ್ಪ ತೌಡು ಮಿಕ್ಸ್ ಮಾಡಿ ಆ ಹೊಂಡಕ್ಕೆ ಹಾಕ್ತೀವಿ, ಪ್ರತಿ ದಿವಸ ಹಾಕ್ತೀವಿ. ಮತ್ತೆ ಜೊತೆಗೆ ನಮ್ದು ಒಂದು 103 ಮನೆ ಇದೆ ನಮ್ಮ ನೆಲ್ಲೂರಲ್ಲಿ. ಕಾರ್ಯಕ್ರಮಗಳು ಡೈಲಿ ನಡೆಯುತ್ತೆ. ಕಾರ್ಯಕ್ರಮ ಉಳಿದ್ರೆ ಈ ಅನ್ನಾಗಿನ ಉಳಿದ್ರೆ ಕೊಡ್ತಾರೆ ಅದನ್ನ, ಅಂದ್ರೆ ದನಕರಿ ಹಾಕಿದ್ರೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ಪ್ರಚಾರ ಮಾಡಿ ಹೇಗಿದ್ರು ಕೊಡ್ರಪ್ಪ ಅಂತ ಕೊಡ್ತಾರ ಅವರು. ಅದನ್ನ ಬೈಕ್ ಮೇಲೆ ತಗೊಂಡು ಬಂದು ಅದೇ ಹೊಂಡಕ್ಕೆ ಹಾಕ್ತಿವಿ, ಅದೇ ಅದಕ್ಕೆ ಆಹಾರ ಆಗ್ತದೆ. ಯಾಕಂದ್ರೆ ಟಾರ್ಪಲ್ ಹೊಂಡಾಗಿದ್ರೆ ಕೃತಕವಾಗಿ ಯಾವುದೇ ಆಹಾರ ಸಿಗಲ್ಲ ಅದಕ್ಕೆ. ಹಾಗಾಗಿ ಮತ್ತೆ ರೋಸ್ ದಿನ ಯಾರು ತೋಟದಲ್ಲಿ ಸಿಗುವಂತ ತ್ಯಾಜ್ಯ, ಬಾಳೆಹಣ್ಣು ಮತ್ತೆ ಆಮೇಲೆ ಬಾಳೆ ಗರಿ ಮತ್ತೆ ದನಕರ ತಿಂದ್ಬಿಟ್ಟಿರುವಂತ ಹುಲ್ಲು ಎಲ್ಲದನ್ನ ಹಾಕ್ತಿವಿ ಅದಕ್ಕೆ. ಚೆನ್ನಾಗಿ ಬೆಳೆದಿದೆ, ಆದ್ರೆ ಮಣ್ಣಿನಲ್ಲಿ ಬೆಳೆದಷ್ಟು ಪ್ರಬಲವಾಗಿ ಬೆಳೆಯಲ್ಲ, ಬೆಳೆಯೋದಿಲ್ಲ. ಒಂದು ವರ್ಷಕ್ಕೆ ನೈಸರ್ಗಿಕವಾಗಿ ಏನು ಮಣ್ಣಲ್ಲಿ ಬೆಳೆಯುತ್ತದೆ, ಕೆರೆ ಕಟ್ಟೆಗಳಲ್ಲಿ ಬೆಳೆದಷ್ಟು ಪ್ರಮಾಣದಲ್ಲಿ ಹೇರಳವಾಗಿ ಬೆಳೆಯಲ್ಲ. ಚೆನ್ನಾಗಿ ಬಂದಿದೆ. 24 ಬಿಟ್ಟಿದ್ವಿ, 25 ಹಿಡಿದಿವಿ, ಸ್ವಲ್ಪ ನೋಡೋಣ ಅಂತೇಳಿ ಒಂದು 30 ಕೆಜಿ ಹಿಡಿದಿದ್ವಿ. 1 ಕೆಜಿ ಒಂದು 3 ಮೀನು ಬರುವ ರೇಂಜ್ ಬೆಳೆದಿವೆ. ಯಾಕಂದ್ರೆ ನಾವು ಕೆರೆಗೆ ಬಿಟ್ರೆ ಒಂದು ವರ್ಷಕ್ಕೆ 1 ಕೆಜಿ ಬಂದ್ಬಿಡ್ತೇವೆ. ಇದು ಅಲ್ಲೇ ಒಂದು 1/2 ಪ್ರಮಾಣ ಬೆಳೀತೈತಿ. ಹೆಚ್ಚು ಕಡಿಮೆ ಚೆನ್ನಾಗಿ ಬಂದಿದೆ. ಬಟ್ ಮೀನೆಲ್ಲ ನೋಡಿದ್ವಿ, ಮೀನ್ ನಮ್ ಕಾಣಿಸ್ತಿರ್ಲಿಲ್ಲ, ಈ ಹಕ್ಕಿಗಳ ಕಾಟ ಇರೋದ್ರೆ ಕಾಣಿಸ್ತಿರ್ಲಿಲ್ಲ. ಹಂಗಾಗಿ ಮೀನ್ ನೋಡಿ ಮೀನ್ ಚೆನ್ನಾಗಿದೆ. ಅದರಲ್ಲಿ ಶಾಂಪಲ್ಲಿ ಒಂದು 30 ಕೆಜಿ ಹಿಡಿದಿದ್ವಿ. ಜೊತೆಗೆ ಇದನ್ನ ಆದಾಯದ ಜೊತೆಗೆ ಒಂದು ಉಪಕಸುಬು ಮತ್ತೆ ನಮ್ಮ ಎಲ್ಲದನ್ನು ಆದಾಯ ದೃಷ್ಟಿಯಿಂದ ನೋಡಕ್ ಬರೋಣ. ಸಮಗ್ರ ಕೃಷಿ ಎಲ್ಲವೂ ಬೇಕು. ರೈತರು ಒಂದ್ ಕಡೆ ಸೋಲಬಾರದು. ದೇಶದ ಅಧಿಕಾರಿಗಳ ಅಪೇಕ್ಷೆನೂ ಇದೆ, ದೇಶವನ್ನು ನಡೆಸೋರ ಅಪೇಕ್ಷೆನೂ ಇದೆ. ಒಂದು ಕೃಷಿಗೆ ಯಾವತ್ತೂ ನಾವು ಜೋತು ಬಿಡಬಾರದು. ಒಂದು ಕೈ ಕೊಟ್ಟರು ಕೂಡ ಮತ್ತೊಂದಕ್ಕೆ ನಾವು ಬದುಕಬಹುದು ಅನ್ನೋ ಒಂದು ಭಾವನೆ ತೋರಿಸಬೇಕು. ಮತ್ ಜೊತೆಗೆ ನಮ್ಗೆ ಕೃಷಿಯಿಂದ ನಮ್ಗೆಲ್ಲದೂ ದೊರೆತಿದೆ. ಇದು ಎಲ್ಲದನ್ನ ಲಾಭದಾಯದಿಂದಲೇ ನೋಡೋದಲ್ಲ. ಇದು ನಮ್ ಪ್ರಕಾರ ಒಂದು ಹೆಚ್ಚು ಕಡೆ ಒಂದು 3-4 ಕ್ವಿಂಟಲ್ ಇರಬಹುದಿತ್ತು ಹೋದ ವರ್ಷ. ಆ ಲೆಕ್ಕ ಆದಾಯನೂ ತರ್ತೈತಿ, ಲಾಸ್ ಏನಲ್ಲ. ಮತ್ ಜೊತೆ ನಮ್ ನೀರ್ ಡಂಪ್ ಮಾಡ್ಕೊಳ್ಳಿಕ್ ಆಯ್ತು. ಹಾಗಾಗಿ ಮತ್ತೇನೋ ಸಾಯಂಕಾಲ ಸಂಜೆ ನಮ್ ಟೈಮ್ ಪಾಸ್ ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಮರಿ ಹೋಗಿ ಓಡಾಡ್ಕೊಂಡು ಏನೋ ಖುಷಿ ಇರುತ್ತೆ. ಮೀನ್ ಬರ್ತವೆ, ಮೇಲ್ ಬರ್ತವೆ. ಆ ದೃಷ್ಟಿಯಿಂದ ಮಾಡಿದೆ. ಬಟ್ ಜೊತೆಗೆ ಮೀನುಗಾರಿಕೆ ಮಾಡಬಹುದು, ಮಾಡಿದ್ರೆ ಒಳ್ಳೆ ಆದಾಯನೂ ಪಡಿಬಹುದು. ಸ್ವಲ್ಪ ಹೆಚ್ಚು ಮಳೆ, ಹೌದು, ಮಳೆ ಪ್ರಮಾಣದ ನಮ್ಮಲ್ಲಿ ಕೆರೆಗಳ ಸಂಖ್ಯೆ ಕಡಿಮೆ ಸಾಧ್ಯ. ಕಟ್ಟೆಗಳಿದೆ, ಹೊಳೆಗಳಿದಾವೆ. ಹೊಳೆಗಳಲ್ಲಿ ನಮ್ಮ ಹತ್ರ ಸಾಕ್ಲಿಕ್ಕೆ ಆಗಲ್ಲ, ನೀವು ಹರ್ಕೊಂಡು ಹೋಗೋದ್ರಿಂದ. ಇಂಥದ್ದು ಪ್ರತಿಯೊಬ್ಬರು ರೈತರು ಮಾಡ್ಕೊಂಡ್ರೆ ಮತ್ತೆ ಹೆಚ್ಚಿನ ಪಂಪಿನ ಪ್ರೆಷರ್ ನಾವು ಕಡಿಮೆ ಮಾಡಬಹುದು. ಪಂಪ್ ದೂರದಿಂದ ಪೈಪ್ ಲೈನ್ ಇಂದ ನೇರವಾಗಿ ಜಟ್ಟಿ ಕೊಟ್ರೆ ಪಂಪ್ ರಿಪೇರಿ ತಕ್ಷಣ ಬರ್ತದೆ. ಅದೇ ಉದ್ದೇಶಕ್ಕೆ ನಾವು ಮಾಡಿರೋದು. ಅದ್ರ ಜೊತೆಗೆ ಉಪಕಸವಾಗಿ ಮೀನನ್ನು ಬಿಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ. ಮೀನು 3 ಜಾತಿ ಮೀನು ಇದೆ, ಚೆನ್ನಾಗಿ ಬಂದಿದೆ ಸರ್. ರೈತರು ಇಂಥ ಒಂದು ಮಾಡೋದ್ರಿಂದ ರೈತರಿಗೆ ಎಲ್ಲ ಒಂದ್ ರೀತಿ ಆದಾಯನೂ ಬರುತ್ತೆ, ಜೊತೆಗೆ ಎಲ್ಲ ಒಂದು ಖುಷಿನೂ ಇರ್ತದೆ. ನಾವು ಜಾನುವಾರು ಸಾಕ್ತೀವಿ, ಕೋಳಿ ಸಾಕ್ತೀವಿ, ಅದ್ರ ಜೊತೆ ಇದು ಒಂದು ಉಪಕಸವನ್ನು ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಮಾಡಬಹುದು ಅನ್ನೋ ಅಂತದನ್ನ ನಾವು ರೈತರು ತಿಳ್ಕೊಳ್ಬೇಕು. ಮತ್ತೆ ಇದಕ್ಕೆ ನೀವು ಹೊರಗಡೆಯಿಂದ ಆಹಾರ ಕೊಡೋದೇನು ಮಾಡ್ಲಿಲ್ವಾ? ಈಗ ರೆಡಿಮೇಡ್ ಆಗಿ ಸಿಗ್ತಾವಲ್ಲ ಕೆಲವೊಂದು ಆಹಾರಗಳು, ನಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತವೆ. ಆಮೇಲೆ ಜೊತೆಗೆ ಬೇರೆ ಒಂದು ಕಂಪನಿಯವರು ಬಂದು ಕೂಡ ಅದನ್ನ ಇದು ತಗೊಳ್ಳಿ, ನೀವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ತೂಕ ಬರುತ್ತೆ, ಬೇಗ ಇದು ಆಗುತ್ತೆ ಅಂತೆಲ್ಲ ಹೇಳಿದ್ರು. ಭದ್ರಾವತಿ ಒಳಗೆ ಮೀನು ಪಾಂಡೆ ತಗೋರಕ ಹೇಳಿದ್ರು, ನಿಮ್ ಕೃತಕವಾದ ಆಹಾರ ಒಯ್ಯಿರಿ ಅಂತೇಳಿ. ಆದ್ರೆ ನಾವು ಹವ್ಯಾಸ ದೃಷ್ಟಿಯಿಂದ ಮಾಡಿದ್ರೆ ನಾವು ಯಾವ್ದೇ ಲಾಭದಾಯಕದಿಂದ ಬೆಳಿಲಿಲ್ಲ. ಹವ್ಯಾಸ ದೃಷ್ಟಿಯಿಂದ ಮತ್ತೆ ಕೃತಕವಾಗಿ ನಮ್ಮ ಮೀನುಗಾರಿಕೆ ಇಲಾಖೆ ಸೂಕ್ಷ್ಮ ನಮ್ಗೆ ಹೇಳಿದ್ರು, ನೀವು ನಿಮ್ಮಲ್ಲಿರುವಂತಹ ನೈಸರ್ಗಿಕ ಕೃಷಿ ತ್ಯಾಜ್ಯವನ್ನೇ ಹಾಕ್ರಿ ಅಂತ. ಅಷ್ಟೇ ಸಾಕು, ಚೆನ್ನಾಗಿ ಬಂದಿದೆ ಸರ್. ಈ ನಮ್ಮ ಜಾನುವಾರುಗಳು ಕೊಡುವಂತ ಸಗಣಿಯೊಳಗೆ ನಾವೇನು ದುಗುಳು ತೌಡನ್ನ, ನಮ್ಮಲ್ಲಿ ಅಕ್ಕಿ ತೌಡ, ನಾವು ಅಕ್ಕಿ ಹಿಟ್ಟು ಮಾಡ್ತೀವಿ, ಉಳಿದಿರುವಂತ ಸ್ವಲ್ಪ ತೌಡನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಅದು ಒಳ್ಳೆ ಮೀನ್ ತಿಂತವೆ ಸರ್, ಚೆನ್ನಾಗಿ ತಿಂತವೆ. ಸಗಣಿ ಅದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ತಿಂತವೆ. ಮತ್ ಜೊತೆಗೆ ನಾವು ಇಲ್ಲಿ ಅನ್ನ ನಮ್ಮನೆಯಲ್ಲ ಸ್ವಲ್ಪ ಉಳಿಯುತ್ತೆ, ಅನ್ನ ನಮ್ಮಲ್ಲಿ ಜನ ಆಳುಕಾಳು ಬರ್ತಾರೆ, ಸ್ವಲ್ಪ ಉಳಿಯುತ್ತೆ. ಒಂದು ಮಿಕ್ಕಿ ಹೆಂಗಿಲ್ಲ ಅಂದ್ರೆ ಒಂದು 2 ಜನರು ಊಟ ಮಾಡೋಷ್ಟು ಅನ್ನ ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಮಾಡಿರ್ತಾರೆ, ನಮ್ಮಲ್ಲಿ ಸಾಕಷ್ಟೇ ಮಾಡಿರಲ್ಲ. ಆ ಉಳಿದ ಅನ್ನವನ್ನ ಜಾನುವಾರುಗಳ ಹತ್ತಿರ ಸ್ವಲ್ಪ ಅದು ಆರೋಗ್ಯದ ವ್ಯತ್ಯಾಸ ಆಗೋದ್ರಿಂದ ನಾವು ಮೀನಿಗೆ ಹಾಕ್ತೀವಿ. ಆ ಸಗಣಿ ಮೀನನ್ನ, ಸಗಣಿ ಮತ್ತು ಅನ್ನವನ್ನು ಹಾಕಿದಾಗ ಮೀನಿಗೆ ಚೆನ್ನಾಗಿ ಇದಾಗುತ್ತೆ ಸರ್, ಫುಡ್ ಆಗುತ್ತದೆ. ನಾವು ನೋಡ್ತಿರ್ತೀವಿ ಅಕ್ಕಿ ಸುಮ್ಮನೆ ಸ್ವಲ್ಪ ನಿತ್ಕೊಂಡ್ರೆ ಬಂದು ವಿಪರೀತ ಬಂದು ಮುತ್ತವೆ ತಿಂತವೆ. ಹಂಗ ಇಲ್ಲೊಂದ್ ಸರ್ ಇದು ಆದಾಯದಕ್ಕಿಂತ ಈ ಆದಾಯ ಮುಂದೆ ನೋಡ್ಬೇಕು ನಾವು. ಈಗ ಬಹಳ ಖುಷಿ ನೆಮ್ಮದಿ ಇದೆ, ಬಹಳ ಚೆನ್ನಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಈಗ ತೋಟಗಾರಿಕೆ ಬೆಳೆ ಆಗಿರ್ಲಿ, ಕೃಷಿ ಬೆಳೆಗಳಾಗಿರ್ಲಿ, ಏನ್ ಬೆಳೆ ಬೆಳಿತಾ ಇದ್ರಿ? ಅದ್ರ ಜೊತೆ ಅಡಿಕೆ ಮಾಡಿದ್ವಿ ಸರ್. ಅಡಿಕೆ ಅಂತೂ ಅದು ಬಾಳೆ ಸಾಂಪ್ರದಾಯಿಕ ಬೆಳೆ. ಮತ್ತೆ ಜೊತೆಗೆ ಗೇರ್ ಮಾಡಿದ್ವಿ, 1.5 ಎಕರೆ ಕಾಲ್ನಂಡಿದ್ವಿ, ಒಣ ಬೇಸಾಯ ಗೇರ್ ಮಾಡಿದ್ವಿ. ಮತ್ತೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2007 ಇರೋದ್ರಿಂದ ಅವರು ವೀರೇಂದ್ರ ಹೆಗ್ಡೆರೆ ನಮ್ಮನ್ನ ಕರೆದು, ನೀವು ಹಲಸನ್ನ ಬೆಳೀರಿ ಅಂತೇಳಿ 300 ರೂಪಾಯಿ ಒಂದು ಗಿಡ ಕೊಟ್ಟು, ಸಕರಾಪಟ್ಟಣ ಹಲಸಿನ ಗಿಡ ಕೊಟ್ಟಿದ್ರು, 15 ಗಿಡ ಕೊಟ್ಟಿದ್ರು ನನಗೆ. ಆ 300 ರೂಪಾಯಿ ನಾವು ತಗೊಂಡು ಮಾರನೇ ವರ್ಷ ಗಿಡವನ್ನು ನೋಡಿ, ಗಿಡ ಚೆನ್ನಾಗಿ ಬಂದ್ರೆ ನಿಮ್ಗೆ ವಾಪಸ್ ಕೊಡ್ತೀವಿ, 300 ರೂಪಾಯಿ ಮತ್ತೆ ವಾಪಸ್ ಹಾಕಿದ್ರು ನಮ್ಗೆ ಅವರು. ಈ ಸರಿ ಬೆಳೆ ಬಂದಿದೆ ಸರ್, ಬಹಳ ಚೆನ್ನಾಗಿ ಬಂದಿದೆ. ಹಲಸಿನ ಗಿಡ 15 ಗಿಡ ಹಲಸಿನ ಕಾಯಿ ಬಂದಿದ್ದಾವೆ, ಬಹಳ ಚೆನ್ನಾಗಿ ಬಂದಿದೆ. ಅದು 1.5 ಎಕರೆ ಒಳಗೆ ಬೆಂಗಳೂರು ಸಗನ್ ಗೇರ್ ಮಾಡಿದ್ವಿ, ಸುತ್ತ ಅದೊಂದು 15 ಗಿಡ ಹಲಸ ಹಾಕೊಂಡಿದ್ವಿ. ಮನೆ ಸಾಕಾಗಷ್ಟು ಒಂದು 25 ಗಿಡ ಎಲ್ಲಾ ಜಾತಿಯ ಮಾವಿನ ಗಿಡ ಬೆಳೆಸಿದ್ವಿ, ಮತ್ತೆ ಮಿಡಿಗಾಯಿ ಬೇರಂತ ಕೆಲವು ಮಾವಿನ ಗಿಡ ಬೆಳೆಸಿದ್ವಿ. ಒಟ್ಟೆ ಎಲ್ಲ ಮಾಡ್ಕೊಂಡಿದ್ವಿ. ಅದು 1.5 ಎಕರೆ, ಅದಕ್ಕೆ ಮೀಸಲಿಟ್ಟು ಸರ್. ಹಣ್ಣು ಮತ್ತೆ ಇದಕ್ಕಾಗಿ ಬೆಳೆಸ್ಕೊಂಡಿದ್ವಿ. ಗೋಡಂಬಿ ಒಳ್ಳೆ ಆದಾಯ ಇದೆ ಸರ್. ಗೋಡಂಬಿ ಹೊಸರಿಂದ 3 ವರ್ಷ ಅವರೇ ಗಿಡ ಕೊಟ್ಟಿದ್ರು, ಯಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಿಯಾ ಕೊಟ್ಟಿದ್ರು ನಮ್ಗೆ. ಬೆಂಗಳೂರು ಮತ್ತು ಉಲ್ಲಾಳ 2 ಅದನ್ನು ಕೊಟ್ಟಿದ್ರು. ಹೋದ ವರ್ಷ ಫಸ್ಟಿನ ವರ್ಷ ಒಂದು 1.5 ಕ್ವಿಂಟಲ್ ಬಂದಿತ್ತು, ಹೋದ ವರ್ಷ 3.5 ಕ್ವಿಂಟಲ್ ಬಂದಿದೆ. ಅದು ಬೆಳೆ ಸ್ಟಾರ್ಟ್ ಆಗಿದೆ. ಹಲಸಿನಕಾಯಿ ಅಲ್ಲೊಂದು ಇಲ್ಲೊಂದು ಬಂದಿತ್ತು, ಅಂದ್ರೆ ಒಂದು 50 ಕಾಯಿ ಬಂದಿತ್ತು. ನಮ್ಗೆ ತಿನ್ನಕಾರ ನಮ್ಗೆ ನಮ್ಮ ಇಂಟ್ರೆಸ್ಟ್ ತಿಂದು ವ್ಯಾಪಾರಕ್ಕೂ ಕೊಟ್ಟಿದ್ವಿ. ಸಿದ್ದಾಪುರದೊಳಗೆ ಕಳಿಸಿದ್ವಿ, ಬಹಳ ಚೆನ್ನಾಗಿ ಹೆಸರಿದೆ, ಬಹಳ ಚೆನ್ನಾಗಿದೆ ಹಲಸಿನಕಾಯಿ ಅಂತ. ನಮ್ಮನೆಗೆ ಬಂದು ಹೋಗಿದ್ರು, 50 ರೂಪಾಯಿ ಒಂದ್ ಕಾಯಿ ಅಂತ ಬಕ್ಕೆ ಕಾಯಿ ಸಮೇತ ತಗೊಂಡು ಹೋಗಿದ್ದಾರೆ. ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ನಿಮ್ಗೆ ಈಗ ಅನುಕೂಲ? ಮಾರುಕಟ್ಟೆ ಸರ್ TSS ನಮ್ಗೆ ಶಿರ್ಸಿ ಹತ್ರ ಆಗುತ್ತೆ. ಅಂದ್ರೆ ಒಣ ಮಾಲುಗಳನ್ನ ಹಸುವಿ ಮಾರುಕಟ್ಟೆ ಅಂದ್ರೆ ನಾವು ಮೊದ್ಲೇ ನಾನೇ ಸ್ವಂತ ಮಾರ್ತಿದ್ದೆ, ತರಕಾರಿ ಮಾಡಿ ನಾನೇ ಸ್ವಂತ ಮಾರ್ತಿದ್ದೆ. ಈಗಿಲ್ಲ, ಈಗ ನಾವು ಮನೆ ಬದಿ ನಮ್ಮ ತಂದೆ ಇಲ್ದೆ ಇರೋ ಕಾರಣದಿಂದ ನಾವೇ ಮನೆ ಜವಾಬ್ದಾರಿಯಿಂದ ಸಿದ್ದಾಪುರ ಕೊಡ್ತೀವಿ ಸರ್. ಸಿದ್ದ ವ್ಯಾಪಾರಸ್ಥರಿದ್ದಾರೆ, ಹಳ್ಳಿ ಮಾಲು ಅಂದಾಗ ಬಹಳ ಲೈಕ್ ಮಾಡ್ತಾರೆ. ನಾವು ಒಂದ್ ಸರಿ ಕೊಟ್ರೆ ಮಾರು ವರ್ಷ ಅವರೇ ಮಾರನೇ ವರ ಅವರೇ ಫೋನ್ ಮಾಡ್ತಾರೆ, ನಿಮ್ಮ ಹತ್ರ ಏನಾದ್ರು ಇದ್ರೆ ಕೊಟ್ಟಿ ಅಂತೇಳಿ. ನಮ್ಮ ಹತ್ರ ಎಲ್ಲ ರೈತರ ವೆಹಿಕಲ್ ಇದೆ, ಮತ್ತೆ ಊರಿಂದ ಆಟೋಗಳು ಹೋಗ್ತವೆ, ಹಾಕಿ ನೀವು ಚೀಟಿ ಬರ್ಕೊಳಿಸ್ ಅವರೇ ಇಳಿಸ್ಕೊಳ್ತಾರೆ. ಚೆನ್ನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಶಿರ್ಸಿ ಮತ್ತೆ ಸಿದ್ದಾಪುರ. ಮತ್ತೆ ಈಗ ನಿಮ್ಮ ತೋಟದಿಂದ ರಸ್ತೆಗೆ ಸಾಗಿಸುವಾಗದಾದ್ರೆ ಏನ್ ಸಮಸ್ಯೆ ಏನಾದ್ರೂ ಇದೆಯಾ ಅಥವಾ ರಸ್ತೆ ಎಲ್ಲ ಚೆನ್ನಾಗಿದೆಯಾ? ಇಲ್ಲ ಸರ್, ರಸ್ತೆ ಚೆನ್ನಾಗಿದೆ, ರಸ್ತೆ ಸಂಪರ್ಕ ಇದೆ, ರಸ್ತೆ ಎಲ್ಲ ಹದಗೆಟ್ಟು. ನಾವೆಲ್ಲ ರೈತರಿಗೆ ಪವರ್ ಟಿಲ್ಲರ್ ಇಟ್ಕೊಂಡಿದೀವಿ, ಅದೊಂದು ವರದಾನ ಸರ್. ಕೃಷಿ ಇಲಾಖೆಯನ್ನು ಕೊಡ್ತಾ ಪವರ್ ಟಿಲ್ಲರ್ಗಳು ನಮ್ಮಲ್ಲಿ, ಯಾಕಂದ್ರೆ ಗುಡ್ಡಗಾಡು ಮತ್ತೆ ಸರ್ಕಾರದ ಎಲ್ಲನೂ ದೂಷಣೆ ಮಾಡಕ್ಕಾಗಲ್ಲ. ಮುಖ್ಯ ರಸ್ತೆಗಳನ್ನ ಮಾಡಬಹುದು ಬಿಟ್ರೆ ಜಮೀನಿ ಹೋಗೋ ರಸ್ತೆ ಅವ್ರು ಮಾಡ್ಕೊಡಕ್ಕಾಗಲ್ಲ. ನಾನು ಪಂಚಾಯತ್ ಮೆಂಬರ್ ಆಗಿಂದ ನರೇಗಾದೊಳಗೆ ಕೆಲವೊಂದು ರಸ್ತೆ ಮಾಡಿಸ್ತೀನಿ, ನರೇಗಾ ಯೋಜನೆ ಒಳಗೆ. ಆಮೇಲೆ ಇದು ಈಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಪ್ರಗತಿ ಪಥ ಗ್ರಾಮ ಸಡಕ್ ಇಲ್ಲ ಕೇಳಿದ್ವಿ ಸರ್. ನಮ್ಮ ಪಂಚಾಯತ್ ಮೆಂಬರ್ ಎರಡ್ ಮೂರು ರಸ್ತೆ ಕೇಳಿದ್ವಿ, ಒಂದ್ ರಸ್ತೆ ಆಗಿದೆ ಅಂತ ಹೇಳ್ತಾ ಇದಾರೆ. ಗ್ರಾಮ ಸಡಕ್ ಅಂತ ನಮ್ಗೆ ಗೊತ್ತಿರೋ ಒಂದ್ ರಸ್ತೆ ಆಗಿದೆ ನಮ್ಮ ಹರಿಸಿ ಭಾಗಕ್ಕೆ. ನಾವು ಒಂದ್ ಎರಡು ರಸ್ತೆ ಕೇಳಿದ್ವಿ, ಅದು ಒಳ್ಳೆ ಉತ್ತಮ ಯೋಜನೆ ಸರ್ ಗ್ರಾಮ ಸಡಕ್ ಯೋಜನೆ. ನಾವು ರಸ್ತೆ ಕೇಳಿದ್ವಿ, ಅದೇ ನಿರೀಕ್ಷೆ ಒಳಗಿದ್ದೀವಿ. ಅನುಮೋದನೆ ಇಲ್ಲ, ನಮ್ದು ವೇಟಿಂಗ್ ಲಿಸ್ಟ್ ಮೊನ್ನೆ ಹೋಗಿದ್ದೆ ನಾನು ಮೊನ್ನೆ ಸಂಸದರ ಕಚೇರಿಗೆ, ತೋರಿಸ್ತಾರೆ ನಿಮ್ದು ಲಿಸ್ಟ್ ನಲ್ಲಿ ಇದೆಯಪ್ಪ, ಈ ಸರಿ ಹೊಸ ಪಟ್ಟಿ ಬಂದು ನಿಮ್ದು ಅದ್ರ ಸೇರ್ಪಡೆ ಆಗಿದೆ ಅಂತ ಹೇಳಿ. ಒಳ್ಳೆ ಯೋಜನೆ ಸರ್ ಗ್ರಾಮ ಸಡಕ್ ಯೋಜನೆ. ಅದರೊಳಗೆ ನಮ್ ನೆಲ್ಲೂರು ಮತ್ತೆ ಶಿಂಡ್ಲಿ, ಅದು ಸಿದ್ದಾಪುರ ಸಂಪರ್ಕಿಸ್ತಾರ, ಶಿಂಡ್ಲಿ ನೆಲ್ಲೂರು ಕೋಡಿಂಬಿ ಅನ್ನೋಂತ ರಸ್ತೆ ಸೇರಿಸಿದೀವಿ, ನಮ್ದು ವೇಟಿಂಗ್ ಲಿಸ್ಟ್ ಒಳಗೆ ಇದೆ ಸರ್. ಅದು ಈಗ ಕೃಷಿಯಲ್ಲಿ ಪ್ರಮುಖವಾಗಿ ನಾವು ತಾವ್ ಹೇಳ್ತಾ ಇದ್ದೀರಿ ಪವರ್ ಟಿಲ್ಲರ್, ಆಮೇಲೆ ಏನು ಒಂದು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂತ ಒಂದು ಉಪಕರಣಗಳಾಗಲಿ ಯಂತ್ರೋಪಕರಣಗಳಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನಿರ್ವಹಣೆಗೆ. ಇದ್ರ ಜೊತೆ ಈಗ ಕೃಷಿ ಕಾರ್ಮಿಕರ ಒಂದು ನಿರ್ವಹಣೆಗೆ ಬಂದ್ರೆ, ಕೃಷಿ ಕಾರ್ಮಿಕರ ನಿರ್ವಹಣೆ ಸರ್ ಇವತ್ತು ಕಷ್ಟ ಇದೆ, ಯಾಕಂದ್ರೆ ಕೃಷಿಕರ ಕಾರ್ಮಿಕರ ಕೊರತೆ ಇದೆ. ಆದ್ರೆ ಸರ್ಕಾರ ಅದ್ರ ಜೊತೆಗೆ ಕೈ ಜೋಡಿಸಿದೆ. ಇವತ್ತು ನಾವು ಬೇಕಾದ ಪರಿಕರಗಳಿಗೆ ಔಷಧಿ ಹೊಡಿಲಿಕ್ಕೆ ಮೊದ್ಲೇ ತೋಟ ಮರ ಹತ್ಲಿಕ್ಕೆ ಮುಂಚೆ ಹುಡುಕ್ಬೇಕಿತ್ತು. ಇವತ್ತು ದೋಟಿ ವ್ಯವಸ್ಥೆ ತಂತು, ಅನುದಾನ ಕೊಟ್ರು ಅದಕ್ಕೆ ತೋಟಗಾರಿಕೆಗಿಂತ. ನಮ್ ಗಂಜಿನ ಅನುದಾನ ದೋಟಿ ತಗೊಂಡಿದ್ವಿ 35,000, ನಾವೇ ಯಾವ ಟೈಮ್ ಹೊಡಿಬೋದಿತ್ತು. ಮೊದ್ಲೇ ದೂಡಕ್ ಮುಂಚೆ ಬೇಕಿತ್ತು ಗಟಾರ. ಇವತ್ತು ಸರ್ಕಾರ ಅದಕ್ಕೆ ಸ್ಪ್ರೇಯರಿಗೆ ಅವಕಾಶ ಮಾಡಿಕೊಡ್ತು. ಸಾಗಿಸ್ಲಿಕ್ಕೆ ಅವತ್ತು ಎತ್ತಿನ ಗಾಡಿಗಳು, ಜಮೀನು ಎತ್ತು ಕಾಯಕ್ ಹೋಗ್ಬೇಕಿತ್ತು. ಇವತ್ತು ಪವರ್ ಟಿಲ್ಲರ್ಗಳು ಬಂದ್ವು. ಒಟ್ಟೆ ಸರ್ಕಾರ ರೈತರ ಒಂದು ಬಾಂಧವ್ಯತೆ ಮೇಲೆ ಇಲಾಖೆಗಳಿಂದ ಒಳ್ಳೆ ಸಂಪರ್ಕ ಇದೆ ನಮ್ಗೆ. ನಮ್ ಗ್ರಾಮಕ್ಕಲ್ಲ, ನಮ್ ತಾಲೂಕಿನಾಗ ತೋಟಗಾರಿಕೆ ಮತ್ತೆ ನಮ್ಮ ಆರಸ್ಕೆ ಅಂತ ಚಂದ್ರಗುತ್ತಿ ಬರುತ್ತೆ. ಅಲ್ಲಿ ಮೊದ್ಲೇ ನಮ್ ಶಂಕರ್ ಸರ್ ಅಂತ ಇದ್ರು, ಇವಾಗ ಮೇಡಮ್ ಪೂರ್ಣಿಮಾ ಮೇಡಮ್ ಅಂತ ಬಂದಿದ್ದಾರೆ. ಚನ್ನಪ್ಪರ್ ಅಂತ, ಚನ್ನಪ್ಪ ಡೊಂಗ್ರೇಕರ್ ಅಂತ ಇದಾರೆ. ಮತ್ತೆ ನಮ್ ಕೆ ಜಿ ಕುಮಾರ್ ಅಂತ ಸಹಾಯಕ, ಬಹಳ ದಿವಸ ಆಯ್ತು ಸೊರಬದಲ್ಲಿ, ಬಹಳ ವರ್ಷ ಆಯ್ತು. ರೈತರಿಗೆ ಒಳ್ಳೆ ಸಂಪರ್ಕ ಮಾಡ್ತಾರೆ. ಬೇಕಾದ ಪರಿಗೆ ಉದಾಹರಣೆ, ನಾ ಟಿಲ್ಲರ್ ತಗೊಂಡ್ ನನ್ ಜೊತೆ ನಮ್ಮ ವಾರ್ಡ್ ಇಂತರಿ ಸರ್ ಟಿಲ್ಲರ್ ಬೇಕಂದ್ರೆ, ಒಬ್ರು ಕಾಂತಾಯ ಸರ್ ಅಂತ ಇದಾರೆ, ಅವ್ರು ಒಳ್ಳೆ ಸಹಕಾರ ಆಯ್ತಪ್ಪ ನಿಮ್ಮವ್ರು ಕಳ್ಸಿಕೊಡು ಅಂತೇಳಿ. ನಾವ್ ಯಾವಾಗ ಅರ್ಜಿ ಹಾಕ್ತೀವಿ ಕೃಷಿ ಬಾಕಿ ಯಾವ್ದಕ್ಕೆ ಅನುದಾನಗಳ ಕೊರತೆ ಆದ್ರೂ, ನಮ್ ಪ್ರಕಾರ ಕೃಷಿ ಇಲಾಖೆ ಒಳಗೆ ಪೈಪು ಜಟ್ಟು ಮೊದ್ಲು ನಿಂತ್ಕೊಂಡು ನೀರ್ ಹಾಸಬೇಕಾಯ್ತು. ಇವತ್ ಪ್ರಧಾನ ಮಂತ್ರಿ ಗ್ರಾಮ ಸಿಂಚಾಯಿ ಯೋಜನೆ ಅಡಿ ಪೈಪ್ಗಳು ಕೊಟ್ರು, ಅದು ಬಹಳ ಕೃಷಿ ಸಿಂಚಾಯಿ ಯೋಜನೆ. ಮತ್ತೆ ಡ್ರಿಪ್ ಜಟ್ಗಳಿಗೆ ಅನುದಾನಗಳು ಸಿಗ್ತಾ ಇದಾವೆ. ಅಂದ್ರೆ ಯಾವ್ದಕ್ಕೂ ದಾಖಲಾತಿ ಮುಖ್ಯ ಸರ್, ಯಾಕಂದ್ರೆ ನಾವು ಎಲ್ಲರಿಗೂ ಹೇಳ್ಬೋದು ಹಕ್ರಿ ಹಕ್ರಿ ಅರ್ಜಿ ಅಂತೇಳಿ, ಆದ್ರೆ ದಾಖಲಾತಿ ಇದ್ರೆ ಮಾತ್ರ ಸರ್ಕಾರ ಕೊಡುತ್ತೆ. ಹಾಗಾಗಿ ದಾಖಲಾತಿ ಅದ್ರ ಜೊತೆಗೆ ದಾಖಲಾತಿ ಮಾಡಿಸೋದಕ್ಕೂ ನಾವು ಪಂಚಾಯತಿ ಕಡೆಯಿಂದಲೂ ಎಲ್ಲ ಸಹಕಾರ ಮಾಡ್ತೀವಿ. ಒಟ್ಟೆ ನಮ್ಮ ಈ ವಸ್ತು ಏನು ಬಿಡಿಭಾಗಗಳು ರೈತರ ಕೃಷಿ ಉಪಕರಣಗಳಿಂದ ಸ್ವಲ್ಪ ಇವ್ರದ್ದು ಸಂಪರ್ಕ ಸಮಸ್ಯೆ ಕಡಿಮೆ ಆಗಿದೆ. ರೈತ ಕಾರ್ಮಿಕರ ಸಂಪರ್ಕ ನಮ್ ಕಡಿಮೆ ಆಗಿದೆ. ಉದಾಹರಣೆಗೆ ಔಷಧಿ ಹೊಡೆಯೋದು ಕೊನೆ ಕೊಯ್ಯೋದು ನಾವೇ ಮಾಡ್ಕೊಳ್ಬಹುದು. ಅಂದ್ರೆ ಕೆಲವೇ ಒಂದು 10 ಜನ ಆಳ್ಬೇಕಾದಲ್ಲಿ 2 ಜನ ಇದ್ರೆ ನಾವು ನಿಭಾಯಿಸ್ಕೊಂಡು ಹೋಗ್ಬಹುದು. ಮತ್ ಜೊತೆ ನಾವು ಕೃಷಿ ಫ್ಯಾಮಿಲಿ ಅಂದ್ರೆ ನಮ್ಮ ಮನೆಯವರು ಬಹಳ ಕೆಲಸ ಮಾಡ್ತಾರೆ. ಹಾಲು ಕರೆಯೋದು, ಜಾನುವಾರು ಕೆಲಸ ಎಲ್ಲ ನಮ್ಮ ಮನೆಯವರೇ ಮಾಡ್ತಾರೆ. ಹಾಗಾಗಿ ನಾವು ಒಟ್ಟಾಗಿ ಮಾಡ್ಕೊಂಡ್ರೆ ನಾವು ಮಾಡದೆ ಏನ್ ಮಾಡಕ್ಕಾಗಲ್ಲ ಸರ್. ನಾವು ಆಳಾಗಿ ದುಡಿಲೇಬೇಕಾಗುತ್ತೆ. ನಾವು ಜಾನುವಾರು ಕಾಯ್ಬೇಕು, ಸಗಣಿನೂ ಬಾಚಬೇಕು, ಕೆಲಸನೂ ಮಾಡ್ಕೊಳ್ಬೇಕು, ನಮ್ ಕೆಲಸ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ತೃಪ್ತಿ ಇದೆ ಸರ್. ಆಡು ಕುರಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀರಾ ಇದ್ರ ಜೊತೆಗೆ? ಇಲ್ಲ ಸರ್, ಎಮ್ಮೆ ಸಾಕಿದೀವಿ. ಒಂದು 6 ಜಾನುವಾರು ಇದಾವೆ ನಮ್ಗೆ, ಅದೇ ಸಾಕಾಗ ಜಾನುವಾರು ಗೊಬ್ಬರ ಸ್ವಲ್ಪ ಮಾಡಿದ್ವಿ. ಹಾಲಿನ ಆದಾಯನೂ ಸರಿ, ಮನೆ ಹಾಲು ಆಗುತ್ತೆ, ಗೊಬ್ಬರ ಬೇಕು ಸರ್. ಇವತ್ತು ನೈಸರ್ಗಿಕ ಕೃಷಿ ಮಾಡ್ತೀವಿ, ಹಾಗಾಗಿ ನಮ್ಗೆ ಜಾನುವಾರುಗಳ ಬಹಳ ಇದೆ. ನಮ್ಗೆ ಬಾಗಲಕೋಟೆ ಯೂನಿವರ್ಸಿಟಿ ಸಿರ್ಸಿಯವರಿಂದ ಕಳೆದ 2019-20 ನಮ್ಮ ಗ್ರಾಮವನ್ನ ನೈಸರ್ಗಿಕ ಕೃಷಿ ಗ್ರಾಮ ಅಂತ ಒಂದು ಅಲಾಟ್ ಮಾಡಿದ್ರು. ಅದ್ರೊಳಗೆ 100 ಕೋಟಿ ಅನುದಾನ ಕೊಟ್ಟಿದ್ರು ನಮ್ಮ ಶಿಂಡ್ಲಿ ನೆಲ್ಲೂರಿಗೆ. ಅದ್ರೊಳಗೆ ಒಂದು 11 ಲಕ್ಷ ಖರ್ಚು ಮಾಡಿದ್ವಿ. 103 ಮನೆ ಬರ್ತವೆ, ಎಲ್ಲರಿಗೂ ಒಂದು ಜಾನುವಾರು ಮಲಗಲಿಕ್ಕೆ ಒಂದು ತೊಟ್ಟಿ, ಜಾನುವಾರು ಅದಕ್ಕೆಲ್ಲ ಕೊಟ್ಟಿದೆ. ಅವಾಗ ಡ್ರಮ್ ಬ್ಯಾರಲ್ಗಳು ಮತ್ತೆ ರೈತರಿಗೆ ಬೇಕಾದ ಸೆಣಬು ಮತ್ತೆ ಡೇ ಹಂಚ ಹಾಕ್ಲಿಕ್ಕೆ ಜನರಿಗೆ ಪ್ರೋತ್ಸಾಹ ಕೊಟ್ಟಿವಿ. ಯಾಕಂದ್ರೆ ಅವತ್ತು ಬರೀ ಒಂದು ಒಬ್ಬಿಬ್ರು ನಾವು ಹಾಕಿದ್ವಿ ಡೇ ಹಂಚ ಸೆಣಬನ್ನ. ಇವತ್ತು ನಮ್ಮ ಇಡೀ ಊರಲ್ಲಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ. ನಾವು ಸೆಣಬು ಮತ್ತೆ ಡೇ ಹಂಚನೆ ಹಾಕ್ರಿ ಅಂತ ಪ್ರೇರೇಪಿಸ್ತೇವೆ. ಜೊತೆ ನಮ್ಮ ಇಡೀ ಪಂಚಾಯತ್ಗೂ ವ್ಯಾಪಿಸಿದೀಗ. ಹಾಗಾಗಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ, ಅದ್ರ ಬದಲು ಸೆಣಬು ಮತ್ತು ಡೇ ಹಂಚ ಅಂತ ಬೆಳೀತಾರೆ. ಅವಾಗ ನಮ್ಗೆ ಅದು ಸೇವ್ ಆಯ್ತು ಸರ್. ಮತ್ ಜೊತೆ ನಾವು ಸರ್ಕಾರಿ ಗೊಬ್ಬರ ನಾವು ಜಾಸ್ತಿ ಹಾಕಬಾಡ್ರಿ ಅಂತಲೇ ನಾವು ಹೇಳೋದು. ಆದಷ್ಟು ನೈಸರ್ಗಿಕ ಬೆಳೆಯೋಣ. ಅದರಿಂದ ನೈಸರ್ಗಿಕ ಬೆಳೆದ್ರೆ ಸರ್ ಭತ್ತ ಅಡಿಕೆಯಲ್ಲಿ ಬರುವಂತ ಕೊಳೆ ಕಡಿಮೆ, ಭತ್ತಲ್ಲಿ ಬರುವಂತ ಜಳ್ಳಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೇಕಾಗುತ್ತೆ, ರಾಸಾಯನಿಕ ಬಿಟ್ಟು ನಮ್ಮ ಹತ್ರ ಬದುಕಾಗಲ್ಲ. ಸ್ವಲ್ಪ ಬೇಕು ಸರ್, ಬೇಕು ಆದ್ರೆ ಬಹುವಾರ್ಷಿಕಗಳ ಬೆಳೆಗಳಿಗೆ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಹಾಕಿದ್ರು ಅದ್ರ ಪರಿಣಾಮ ಅವರೇ ಇನ್ನು ಎದುರಿಸಬೇಕಾಗಿ ಬಂದಿರುವಂತ ಎಲೆ ಚುಕ್ಕೆ ವಿಪರೀತ ಕೊಳೆ ಯಾರು ಜಾಸ್ತಿ ಬಳಸಿರ್ತ ಅಲ್ಲೇ ಬಂದಿರುತ್ತೆ. ಯಾರು ಜಾನುವಾರುಗಳ ಗೊಬ್ಬರ ಜಾನುವಾರುಗಳ ಕಾಲಲ್ಲಿರುವಂತ ಗೊಬ್ಬರ ಉಚ್ಚಗೋತ ಸಗಣಿ ರಾಡಿ ಇಂಥದ್ ಹಾಕ್ತಿರ್ಬಾರ. ನಮ್ದು ಒಂದು ಕೊಟ್ಟಿಗೆ ತೊಳೆದ ನೀರು ಗೋಬರ್ ಗ್ಯಾಸ್ ಎಂದು ಮತ್ತು ಗೋಮೂತ್ರ ಮೂರೇ ಮೂರು ಒಂದೇ ಕಡೆ ಹೋಗ್ಬೇಕಂತ ಒಂದು ಸುಮಾರು 2,000 ಲೀಟರ್ ಇಡೀ ಅಂತ ಒಂದು ಟ್ಯಾಂಕ್ ಮಾಡಿದ್ವಿ. ಅದಕ್ಕೆ ಒಂದು ಬೀಳುತ್ತೆ, ಅದಕ್ಕೆ ಒಂದು 2 HP ಮೋಟರ್ ಇಟ್ಟಿದ್ವಿ, 4 tiller ಮೇಲೆ 1,000 ಲೀಟರ್ ಡ್ರಮ್ ಇಟ್ಕೊಂಡು ವರ್ಷದ ಒಂದು 3 ಬಾರಿ ಹಾಕ್ತಿವಿ. ಒಂದು ಗಿಡಕ್ಕೆ ಒಂದು 10-10 liter ಅಂತ ಹಾಕ್ತಿವಿ. ಹಾಗೆ ತೋಟ ಪ್ರತಿ ವರ್ಷಿಟ್ಟಿಡೀ ಹೊಸರಿರ್ತತಿ. ಮತ್ ಬರುವಂತ ರೋಗಗಳು ಬರುತ್ತೆ, ಕೊಳೆ ಬರಲ್ಲ ಅಂತ ಇಲ್ಲ, ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ. ತೀವ್ರತೆ ಕಡಿಮೆ ಇದೆ. ಅಕ್ಕಪಕ್ಕದ ನೋಡಿದಾಗ ನಮ್ಮ ಜಮೀನ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ. ಈ ವರ್ಷ ಹೇಗಿದೆ ಕೊಳೆ ರೋಗದ? ಯಾಕಂದ್ರೆ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಅನ್ಸುತ್ತೆ ಈ ವರ್ಷ ಅಲ್ವಾ? ಹೇಗೆ ಕೊಳೆ ರೋಗದ ಪ್ರಮಾಣ ಯಾವ ರೀತಿಯಿಂದ ಇದೆ? ಇದೆ ಇದೆ, ಈ ಕೊಳೆ ಇದೆ. ಬಟ್ ನಮ್ಮ ಜಮೀನ್ ಕಡಿಮೆ ಇದೆ ಸರ್, ಕಡಿಮೆ ಸ್ವಲ್ಪ ತೀವ್ರತೆ ಕಡಿಮೆ ಇದೆ. ವರ್ಷ ನಮ್ಗೇನು ಅನ್ಸಿಲ್ಲ, ನಮ್ ಪಕ್ಕದ ನಮ್ ತಮ್ಮಂದೆ ಬಂದು ಬಹಳ ವಿಪರೀತ ಕೊಳೆ ಬಂದಿದೆ. ಆದ್ರೆ ಅವನಕ್ಕೂ ನಮ್ದು ಕಂಪೇರ್ ಮಾಡಿದಾಗ ನಮ್ದು ಇದೆ ಕೊಳೆ ಬಂದಿತ್ತು. ಅದು ಆ ತೀವ್ರತೆ ಬೆಳಿಗ್ಗೆ ನಮ್ದು ಕಳೆದ ವರ್ಷದ ಬೆಳಿಗ್ಗೆ ಲಾಸ್ ಇಲ್ಲ, ಚೆನ್ನಾಗಿದೆ ಸರ್. ಇದ್ರ ಜೊತೆಗೆ ಉಪಬೆಳೆಯಾಗಿ ಏನ್ ತಗೊಳ್ತಾ ಇದ್ದೀರಿ? ಈಗ ಕಾಳು ಮೆಣಸು ಆಗಿರ್ಲಿ, ಕೊಕ್ಕೋ ಆಗಿರ್ಲಿ, ಈ ತರದ ಉಪಬೆಳೆಗಳು ತಗೊಳ್ತಾ ಇದ್ದೀರಾ? ಇದೆ ಇದೆ ಸರ್, ಇದೆ. ಅಡಿಕೆ ನಮ್ದು ಮುಖ್ಯ ಬೆಳೆ, ಭತ್ತ ಊಟಕ್ಕಾಗಷ್ಟು 1.5 ಎಕರೆ ಭತ್ತ ಮಾಡಿದ್ವಿ, ಉಳಿದ 3.5 ಎಕರೆ ಒಳಗೆ ಅಡಿಕೆ ಮಾಡಿದ್ವಿ. ಅಡಿಕೆಯ ಸುತ್ತ ತೆಂಗಿನ ಮರ ಹಾಕಿದ್ವಿ. ಮೊದಲು ನಾವು ತೆಂಗಿನಕಾಯಿ ಖರೀದಿ ಮಾಡ್ತಿದ್ವಿ, ಈಗ ನಮ್ಗೆ ಕೊಬ್ಬರಿ ಎಣ್ಣೆಗೆ ಆಗಷ್ಟು ಎಷ್ಟು ಬೇಕು ಮನೆ ಬಳಕೆ ಆಗಷ್ಟು ಮಾಡಿದ್ವಿ, ಮಹಾರಾಷ್ಟ್ರ ಮಾಡಿಲ್ಲ. ಜೊತೆ ಅದ್ರ ಜೊತೆಗೆ ಹಲಸು ಬರ್ತಾ ಐತಿ ಮನೆ ತಿನ್ಲಿಕ್ಕೆ, ಸ್ವಲ್ಪ ಸಪೋರ್ಟ್ ಗಿಡ ಹಣ್ಣಿನ ಬೆಳೆ ಇದಾವೆ ಮನೆ ತಿನ್ನಷ್ಟು ಬರ್ತವೆ. ಬಾಳೆ ಇದೆ, ಕಾಳು ಮೆಣಸಿದೆ, ಕಾಳು ಮೆಣಸು ಅದರೊಳಗಿದೆ. ಮನೆ ಸಾಕಾಗಷ್ಟು ಏಲಕ್ಕಿ ಇದೆ, ಮತ್ತೆ ಸ್ವಲ್ಪ ಜಾಯಿಕಾಯಿ ಹಾಕೊಂಡಿದ್ವಿ, ಅವಲೇನು ಬೆಳೆ ಬರ್ತಾ ಇಲ್ಲ. ಲವಂಗ ಹಾಕಿದ್ವಿ, ಬೆಣ್ಣೆ ಹಣ್ಣಿನ ಗಿಡ ಹಾಕೊಂಡಿದ್ವಿ, ನಮಗೆ ಬೇಕಾದಷ್ಟು ಎಲ್ಲ ಹಾಕಿದ್ವಿ. ಆದ್ರೆ ಇನ್ನು ಬೆಳೆ ಫಸಲು ಹಂತದಲ್ಲಿದ್ದಾವೆ, ಕಾಳು ಮೆಣಸು ಎಲ್ಲ ಬರ್ತಾ ಇದೆ, ಚಾಲಕ್ಕಿ ಕಾಳು ಮೆಣಸು ಎಲ್ಲ ಬರ್ತಾ ಇದಾವೆ. ಜಾಯಿಕಾಯಿ ಕೊಯ್ಲಿಗೆ ಬರ್ಲಿಲ್ಲ ಏನು, ಮತ್ತೆ 2 ಬೇರಲ್ಸಿನ ಮರ ಇದಾವೆ ಸರ್, ಬಹಳ ಚೆನ್ನಾಗಿದೆ. ಮನೆ ಸಾಕಷ್ಟು ಅವು ಅಷ್ಟೇ, ಒಂದು 2,000-3,000 ಆದಾಯ ಕೊಡ್ತವೆ. ತಿನ್ನಕಲ್ಲ ಅವೆಲ್ಲ ವಿಶೇಷ ಬೆಳೆ ಟೇಸ್ಟ್ ಇರ್ತವೆ. ಇದ್ರ ಜೊತೆಗೆ ಈಗ ಮತ್ತೆ ತಾವು ಹೂವಿನ ಬೆಳೆ ಆಗಿರ್ಲಿ, ಮತ್ತೆ ಏನು ಔಷಧಿ ಬೆಳೆಗಳಾಗಿರ್ಲಿ, ಮನೆಗೋಸ್ಕರನೇ ಬೆಳೀತಾ ಇದ್ದೀರಾ? ಇಲ್ಲ ಸರ್, ಹೂವಿನ ಬೆಳೆ ಹಿಂದೆ ನಾವು ಚೆಂಡು ಹೂವು ಮಾಡಿದ್ವಿ ವರ್ಷ, ಆದ್ರೆ ನಮ್ಮಲ್ಲಿ ಮಳೆ ಪ್ರಮಾಣ ಆಗಿದ್ಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ವೆಲ್ಕಮ್ ಸೀಡ್ಸ್ ಅಂತ ತಂದು ನಾನೇ ಮಾಡಿದ್ವಿ. ಒಂದ್ 2 ಎಕರೆ, ಒಂದ್ 2 ವರ್ಷ ಮಾಡಿದ್ರು ಕೂಡ ಸ್ವಲ್ಪ ಕೈ ಸುಡ್ತು, ಅಂದ್ರೆ ಅದರೊಳಗೆ ಬೆಳೆ ಬರ್ಲಿಲ್ಲ. ಹಾಗಾಗಿ ಅದನ್ನ ಬಿಟ್ಟಿದ್ವಿ. ನಮ್ಮ ಮನೆಯವರು ಹೊಸ ಹೂವಿನ ಅಭ್ಯಾಸಗಳಂಗೆ ಮನೆ ಸುತ್ತ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಔಷಧಿ ಅಂದ್ರೆ ಸರ್, ಈ ಸರಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ತಂದಿದ್ದೀನಿ ಸರ್ ಮನೆ ಬಳಕೆ ಬೇಕಂತಲೇ. ಇನ್ನು ನಟ್ಟಿ ಹಾಕಿಲ್ಲ, ಈ ಸರಿ ನಟ್ಟಿ ಹಾಕ್ಬೇಕು. ಮನೆ TSS ನಲ್ಲಿ ಸಸಿ ತರಿಸಿದ್ರು, ಮನೆ ಬಳಕೆ ಆಗಷ್ಟು ಒಂದು 5 ಗಿಡ ತಂದಿಟ್ಟಿದ್ದೀನಿ. ಹಾಕಿದ್ರೆ ನಮ್ಮ ಮನೆ ಬಳಕೆ ಬೇಕಲ್ಲ ಸರ್, ಈ ಸಪೋಟ ಪ್ಯಾರಲೋ ಗಿಡ ಎಲ್ಲ ಇದೆ, ಅದ್ರ ಜೊತೆಗೆ ಇದನ್ನು ಬೆಳೆಸಬೇಕು ಅಂತ ಆಲೋಚನೆ ಸರ್. ಅಂದ್ರೆ ರೈತರು ಎಲ್ಲಾ ಬೆಳೆನು ಮಾಡಿದ್ರೆ ಸರ್, ನಮ್ಮ ಮನೆ ಬೇಕಾಗಷ್ಟು ಅನ್ನು ಬೆಳ್ಕೊಳ್ಬೇಕಲ್ಲ ಸರ್. ಅಂದ್ರೆ ನಮ್ಮ ಆದಾಯಕ್ಕೆ ಅಡಿಕೆ ಬರುತ್ತೆ, ಭತ್ತ ಬರುತ್ತೆ. ಜೊತೆಗೆ ರೈತರ ಅಂದ್ರೆ ಎಲ್ಲದನ್ನು ಒಂದು ಪ್ರಯೋಗ ಮಾಡ್ಬೇಕಲ್ಲ ಸರ್. ರೈತ ಮುಂದೆ ಯೂತ್ಸ್ ಗೆ ಮುಂದೆ ಸಮಾಜಕ್ಕೆ ರೈತರಿಗೆ ಸೋಲಿಲ್ಲ ಸರ್. ಯೋಜನೆ ಆದಷ್ಟು ನಗರಕ್ಕೆ ಹೋಗೋದನ್ನ ಕಡಿಮೆ ಮಾಡ್ಬೇಕು. ಹಳ್ಳಿಯಲ್ಲೇ ಮಾಡುದು ಇದೆ ಸರ್, ನಗರ ಜೀವನದಷ್ಟೇ ಸುಖ ಮತ್ತೆ ನೆಮ್ಮದಿ ಇದೆ ಸರ್. ಹಾಗೆ ನಮ್ಮ ಉದ್ದೇಶ ಅದ, ಯೂತ್ಸ್ ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಸರ್. ಈಗ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಂತ ಹೇಳ್ತಾ ಇದ್ರಿ, ಏನು ಒಂದು ನಿಮ್ಮ ಊರಿಗೆ ಒಳ್ಳೇದಾಗ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ರಿ ಊರಿಗೆ? ಅಂದ್ರೆ ಸರ್, ಪಂಚಾಯತ್ ಸದಸ್ಯರಿಗೆ ನಮ್ಮ ಅನುದಾನಗಳು ಕಡಿಮೆ ಇರ್ತವೆ. ಆದ್ರೆ ನಾನು ಬಂದು ಮೊದಲು ಮಾಡಿದ, ನಮ್ಮ ಗ್ರಾಮದಲ್ಲಿ ಎಷ್ಟು ಹಿರಿಯರಿದ್ದಾರೆ, ಹಿರಿಯ 60 ವರ್ಷ ದಾಟಿದಂತ ಅವ್ರು, ನಾನು ಬಂದ ಟೈಮ್ 60-80 ವರ್ಷದಿದ್ರು. ಪ್ರತಿ ಮೊದಲನೇ ಪ್ಯಾಕೇಜ್ ಅವ್ರಷ್ಟು ಕರ್ಕೊಂಡು ಮಾನ್ಯ ಅವಾಗ ಶೆಲೋಮಣಿ ಅಂತ DC ಸಾಹೇಬ್ರು, ಅವ್ರ ಹತ್ರ ಇಟ್ಸಿ 46 ಜನರಿಗೂ ನಮ್ಮ ಗ್ರಾಮಕ್ಕೆ ಅವ್ರು ಬಂದರು. ಬಂದು 46 ಜನರಿಗೂ ನಾವು ಇದನ್ನು ಕೊಡಿಸಿದ್ವಿ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಕೊಡಿಸ್ತೀವಿ. ಆ ನಂತರ ನಮ್ಮ ಗ್ರಾಮಕ್ಕೆ ಏನಾಗಬೇಕು ಅನ್ನೋದು ನೀಲಿ ನಕಾಶ ಸಹ ತಯಾರಿ ಮಾಡಿದ್ದೇವೆ. ಅದರ ಅನುದಾನ ಬೇಕು ಸರ್ ಸರ್ಕಾರ. ನಾವು ಏನು ಗ್ರಾಮ ಪಂಚಾಯತ್ ಶೌಚಾಲಯ ಕೊಡಬಹುದು ಅಥವಾ ನರೇಗಾ ಕೆಲಸ ಮಾಡಬಹುದು, ದೊಡ್ಡ ದೊಡ್ಡ ವರ್ಗಗಳಿಗೆ ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಮಂತ್ರಿಗಳ ಸಹಾಯ ಬೇಕಾಗುತ್ತೆ. ಹಾಗಾಗಿ ನೀಲಿ ನಕಾಶೆ, ನಮ್ಮದೊಂದು ಹಳ್ಳ ಇದೆ, ರೇಣುಕಾ ನದಿ ಅಂತೀವಿ, ಅದು ನಮ್ಗೆ 3 kilometer ಹೊರದಿದೆ. ಅದನ್ನ ಎರಡೂ ಸೈಡು ಓಪನ್ ಒಂದು 5-5 foot ಕಟ್ ಮಾಡಿ ಅದಕ್ಕೆ 3-4 ಬ್ಯಾರೇಜ್ಗಳು ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನೀರಾವರಿ ಆಗುತ್ತೆ ಅಂತ ಅದೊಂದು ನೀಲಿ ನಕಾಶೆ ಇಟ್ಟಿದ್ದೀವಿ. ಅದಕ್ಕೆ ಕೃಷಿ ಇಲಾಖೆಯಲ್ಲಿ ಕಳೆದ ವರ್ಷ ಒಂದು ಮಿನಿ ಪಿಕಪ್ ಗಳನ್ನು ಕೊಟ್ಟರು 5-5 lakh ಅನುದಾನದೊಳಗೆ. ಚೆನ್ನಾಗಿ ಹೆಲ್ಪ್ ಆದ್ವಿ, ಯಾಕಂದ್ರೆ ರೈತರು ಈ ಕಡೆ ದಂಡಿಯಿಂದ ಆ ಕಡೆ ದಂಡಿ ಹೋಗ್ಲಿಕ್ಕೂ ಒಂದು ಸಣ್ಣ ಬಿಡ್ಜ್ ಟೈಪ್. ಎರಡನೇದಾಗಿ ಅಂದ್ರೆ ಬೇಸಿಗೆ ನೀರು ನಿಲ್ಸ್ಕೊಳ್ಳೋಕೂ ಅನುಕೂಲ ಆಗುತ್ತೆ. ಹಂಗಾಗಿ ಅದನ್ನೆಲ್ಲ ಮಾಡಿಸಿದ್ವಿ ಸರ್. ಅದು ನಮ್ಮ ಅನುದಾನ ಅಲ್ಲ ಸರ್, ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಕೊಟ್ಟರು. ನಮ್ಮ ಗ್ರಾಮಕ್ಕೆ ನಮ್ಮ 5 ವರ್ಷದಾಗ ಏನ್ ಬೇಕು ಅನ್ನೋದನ್ನ ನೀಲಿನ ಕಾಶಿ ಅಂತ ತಯಾರಿಸಿದ್ವಿ. ಮತ್ತೆ ಜೊತೆಗೆ ಒಂದು ಕ್ರೀಡಾಂಗಣ ಇತ್ತು ಗ್ರಾಮದ ಎದುರಿಗೆ, 3 ಎಕರೆ ಖಾಲಿ ಲ್ಯಾಂಡ್ ಇತ್ತು, ಯುವಕ ಮಂಡಳಿ ಸಂಪರ್ಕ ಇದೆ, ಯುವಕ ಮಂಡಳಿ ಇಟ್ಟಿದ್ವಿ. ಅದನ್ನ ಗ್ರಾಮಸ್ಥರ ಸಹಕಾರದಿಂದ ಮಾನ್ಯ ಸೆಲವಣಿ ಸಾಹೇಬರು ಸಂಘ ಸಂಸ್ಥೆಗೆ ಕೊಡಕ್ ಬರಲಪ್ಪ, ನೀವು ಶಾಲೆಗೆ ಕೊಡಿಸ್ರಿ ಅಂತಂದ್ರು. ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಅದಕ್ಕೆ ಪಾಣಿ ಮಾಡಿಸಿದ್ವಿ. ದೇವಸ್ಥಾನ, ಒಂದು ದೇವಸ್ಥಾನ ಗ್ರಾಮದಾರೆಲ್ಲ ಸೇರ್ಕೊಟ್ಟಿವಿ, ಅದು ನಾವು ಕೈ ಜೋಡಿಸ್ತೀವಿ. ಮತ್ತೊಂದು ಈಶ್ವರ ದೇವಸ್ಥಾನ ಕಟ್ಸ್ತಾ ಇದ್ವಿ. ಮತ್ತೆ ಗ್ರಾಮಕ್ಕೆ ಒಂದು ಹಾಲಿನ ಡೈರಿ ತಂದ್ವಿ, ನಾವು ಮೆಂಬರ್ ಆದ್ಮೇಲೆ ಒಂದು ಹಾಲಿನ ಡೈರಿ ತಂದ್ವಿ. ಮತ್ತೆ ಆಮೇಲೆ ಗ್ರಾಮಕ್ಕೆ ನಮ್ಮ ಶಿಷ್ಯಿಂದ ಒಂದು ಬಸ್ ಬಿಡಿಸ್ಲಿ, ನಮ್ಮ ಹಿರಿಯರೆಲ್ಲ ಸಹಕಾರ ಮಾಡಿದ್ರು, ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಮಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಶಾಲೆ ಮಕ್ಕಳಿಗೆ ಬಸ್ ಹೋಗುವಂತ ವ್ಯವಸ್ಥೆ ಮಾಡಿದ್ವಿ. ನರೇಗಾ, ನಮ್ಮ ಪಂಚಾಯತಿಯ 15 ಜನ ಸದಸ್ಯರಿದ್ದೀವಿ, ನಾವು ಸ್ವಲ್ಪ ಅವ್ರೆಲ್ಲರಿಗಿಂತಲೂ ಹೈಯೆಸ್ಟ್ ಆಗಿ ನಮ್ಮ ಗ್ರಾಮದಲ್ಲಿ ನರೇಗಾ ಇವತ್ತು ನಡೀತಾ ಇದೆ. ಬಂದಿದ್ದೀವಿ ಇವತ್ತು, ಒಂದು 20 ಜನರು ಕಾರ್ಮಿಕರು ನರೇಗಾ ಮಾಡ್ತಾ ಇದಾರೆ. ನಮ್ಮ ಪಂಚಾಯತಿಯ ದೊಡ್ಡ ಅನುದಾನ ನರೇಗಾ ಸರ್, ಹಳ್ಳಿಗಳಲ್ಲಿ, ಯಾಕಂದ್ರೆ ನಾವೇ ಕೂಲಿ ಮಾಡ್ಕೊಳ್ಳೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ಈಗ ಈ ಮೀನು ಈಗ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಪ್ರಾಯೋಗಿಕವಾಗಿ ಸ್ವಲ್ಪ ತೆಗೆದಿದ್ರಿ ಅಂತ ಹೇಳ್ತಾ ಇದ್ದೀರಿ, ಈಗ ಮುಖ್ಯವಾಗಿ ಮಾರಾಟ ಮಾಡ್ಬೇಕನ್ನೋ ಒಂದು ದೃಷ್ಟಿಯಿಂದ ತೆಗೆದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ? ಮಾರಾಟ ಮೊದಲನೇ ಹೇಳಿದಾಗ ಸರ್, ನಾನು ಮೀನನ್ನ ನನ್ನ ಹವ್ಯಾಸಕ್ಕೋಸ್ಕರ ಬೆಳೆಸಿದ್ದೀನಿ. ನಿಮ್ಮ ಜೊತೆ ಮಾರುಕಟ್ಟೆ ಅಂದ್ರೆ ಸರ್, ಉದಾಹರಣೆ ನಮ್ಮ ಗ್ರಾಮದಲ್ಲಿ 103 ಮನೆ ಇದೆ, 103 ಮನೆಗೆ ಪ್ರತಿ ದಿವಸ ಸರ್ ಹೆಚ್ಚು ಕಡಿಮೆ 70 ಕಿಲೋ ಮೀನು ಬೇಕಾಗುತ್ತೆ. ಈ ಆಲೋಚನೆ ಮಾಡಿದ್ರೆ ನನ್ನಂತರ ಇನ್ನೂ 4 ಜನ ಮಾಡಿದ್ರು ಸರ್ ನಮ್ಮೂರಿಗೆ ಪೂರೈಸಕ್ಕಾಗಲ್ಲ. ಉದಾಹರಣೆ, ಪಕ್ಕದ ನಮ್ಮ ದೊಡ್ಡ ದೊಡ್ಡ ಗ್ರಾಮಗಳಿದಾವೆ, ತಲಗುಂದ್ಲಿ, ಬೆನ್ನೂರು ಅಂತ 300 ಗಟ್ಟಲೆ ಮನೆ ಇದಾವೆ, ಅಲ್ಲಿಗೆಲ್ಲ ಒಂದು ದಿವಸಕ್ಕೆ 2-2 ಕ್ವಿಂಟಲ್ ಬೇಕು. ನನ್ನಂತ 10 ಜನ ಊರಾಗ 2-2 ಜನ ರೈತರು ತಯಾರಾದ್ರು ಆ ಊರಿಗೆ ಸಾಕಷ್ಟು ಮೀನು ಸಂಪ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮಾರುಕಟ್ಟೆ ಸಮಸ್ಯೆ ಬರಲ್ಲ ಸರ್, ಬರಲ್ಲ. ನಾನೀಗ ಹವ್ಯಾಸವಾಗಿ ಮಾಡಿದೀನಿ, ಬಟ್ ಆದ್ರೆ ಮಾರುಕಟ್ಟೆ ದೃಷ್ಟಿ ನೋಡಿದ್ರೆ ಬೇಕು. ನನ್ನಂತರ 10 ಜನ ಈ ರಂಗಕ್ಕೆ ಬಂದ್ರು ಅವ್ರಿಗೆ ಪೂರೈಕೆ ಮಾಡಕ್ಕಾಗಲ್ಲ. ಅಂದ್ರೆ ಬೇಡಿಕೆ ಜಾಸ್ತಿ ಇದೆ. ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಮಲೆನಾಡಿನಲ್ಲಿ ಹೆಚ್ಚಿನ ಮಳೆ ಬೀಳುತ್ತಂತ ಅದು ಸರ್ವೇ ಸಾಮಾನ್ಯ ಅಲ್ವಾ? ಸೊ ಈ ಅದರಲ್ಲಿ ಈಗ ಕೃಷಿ ಹೊಂಡ ಮಾಡಿಬಿಟ್ಟು ನೀವು ಮೀನು ಮರಿ ಮಾಡೋದು ಕಷ್ಟದ ಸಂಗತಿ ಅಂತೀರಾ ಅಥವಾ ಸುಲಭದ ಕೆಲಸ ಅಂತ ಹೇಳ್ತೀರಾ? ಇಲ್ಲ ಸರ್, ಮಾಡಬೇಕು. ಪ್ರತಿಯೊಬ್ಬರು ರೈತನು ಕೃಷಿ ಹೊಂಡ ಮಾಡಬೇಕು. ಯಾಕೆ ಅಂತ ಆದ್ರೆ ಬೋರ್ ಕೈ ಕೊಡುತ್ತೆ, ಕರೆಂಟ್ ಕೈ ಕೊಡುತ್ತೆ, ಬೋರ್ನಾಗಿರೋ ನೀರು ನಮ್ಗೆ ಯಾರಿಗೂ ಕಾಣಲ್ಲ. ಬೋರ್, ಪ್ರತಿಯೊಬ್ಬ ಬೋರ್ ಇದ್ದವನು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದಕ್ಕೆ ಡಂಪ್ ಮಾಡ್ಕೊಂಡು, ನಮ್ದು ಕೃಷಿ ಹೊಂಡ 60x60 ಹೆಚ್ಚು ಕಡಿಮೆ 5 HP ಮೋಟ್ರಿನ 190 ಗಂಟೆ ನೀರು ನಿಂತಿರುತ್ತೆ. ಅಷ್ಟು ನೀರು ಓಪನ್. ಒಂದ್ ವೇಳೆ ಕರೆಂಟ್ ಒಂದು ವಾರ ಹೋದ್ರು ಕೂಡ ಏನೋ TC ಕೆಟ್ರು, ಒಂದ್ ಸೀಮೆಣ್ಣೆ ಪಂಪು ಡೀಸೆಲ್ ಪಂಪ್ನ ಹಾಕಿ ಹೊಡಿಬಹುದು. ಬೋರ್ ಕೈ ಕೊಟ್ರು ಟ್ಯಾಂಕ ನೀರಿರುತ್ತೆ, ಕರೆಂಟ್ ಕೈ ಕೊಟ್ರು ಟ್ಯಾಂಕ ನೀರಿರುತ್ತೆ. ಹಾಗಾಗಿ ನನ್ನ ಪ್ರಕಾರ ಪ್ರತಿಯೊಬ್ಬನು ಒಂದೊಂದು ಕೃಷಿ ಹೊಂಡ ಮಾಡ್ಕೊಳ್ಬೇಕು. ಆದ್ರೆ ಸರ್ಕಾರ ಈಗ ಅನುದಾನ ಕೊರತೆ ಅಂತ ಇದಾರೆ, ಆದ್ರೆ ಆದ್ಯತೆ ಮೇಲೆ ಕೊಡ್ತಾ ಇದ್ರಿ. ಮೊನ್ನೆನೂ ನಮ್ಮ ವಾರ್ಡ್ನಲ್ಲಿ ಒಬ್ರಿಗೆ ಕೊಡಿಸಿದ್ವಿ, ನಾವು ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದಾರೆ. ಹಾಗೆ ನಮ್ಮ ಪ್ರಕಾರ ಪ್ರತಿಯೊಬ್ಬ ರೈತನು ಏನಾದ್ರೂ ಅಡಿಕೆ ದೀರ್ಘಾವಧಿ ಬೆಳೆ ಮಾಡಿದವರು ಇದ್ರೆ ಅದ್ರ ಜೊತೆ ಬರೀ ಅಡಿಕೆ ಒಂದೇ ಜೋಲ್ಬಾರ್ದು, ಹಣ್ಣಿನ ಬೆಳೆ ಮಾಡ್ಕೊಳ್ಬೇಕು, ಮತ್ತೆ ಏನಾದ್ರೂ ಗೇರು ಮತ್ತು ಒಣ ಬೇಸಾಯದ ಬೆಳೆ ಮಾಡ್ಕೊಳ್ಬೇಕು. ಪಾಮ್ ಬಂದಿದೆ ಇವತ್ತು, ಒಣ ಬೇಸಾಯದ ಬೆಳೆ ಮಾಡ್ಕೊಳ್ಬೇಕು, ಕೃಷಿ ಹೊಂಡ ಮಾಡ್ಕೊಳ್ಬೇಕು. ಹೊಂಡದಲ್ಲಿ ಮೀನ್ ಸಾಕೆಂಡ ಹವ್ಯಾಸನ ಆಯ್ತು, ಕುರಿ ಕೋಳಿ ಸಾಕ ಜಾನುವಾರುಗಳು ಮಾಡ್ಕೊಂಡು ಗೊಬ್ಬರಕ್ಕೂ ಆಗ್ತದೆ. ಹಾಗಾಗಿ ರೈತ ಒಂದು ಬೆಳೆ ಮೇಲೆ ಯಾವತ್ತೂ ಇನ್ವಾಲ್ವ್ ಆಗಬಾರ್ದು. ಪ್ರತಿಯೊಬ್ಬರು ಉಪಕಸುಬುಗಳನ್ನು ಪ್ರತಿಯೊಬ್ಬನು ಮಾಡ್ಬೇಕು, ಆವಾಗ ನಮ್ಮ ನಿತ್ಯದ ಆದಾಯ ಅದರಲ್ಲಿ ಹೋಗುತ್ತೆ. ಕೇವಲ ಬರೀ ಒಂದು ಅಡಿಕೆಗೆ ಒಂದು ಜೋತು ಬಿದ್ರೆ ಇವತ್ತಿನ ಮುಂದಿನ ಮಾರುಕಟ್ಟೆಯಲ್ಲಿ ಎಂದಾರು ಒಂದಿನ ಆದ್ರೆ ರೈತ ಸೋಲ್ತಾನೆ. ರೈತ ಸೋಲಬಾರದು ಸರ್, ಈ ದೇಶ ಕೃಷಿ ಪ್ರಧಾನ ದೇಶ. ಹಾಗಾದ್ರೆ ರೈತ ಸೋಲಬಾರದು ಅಂದ್ರೆ ಉಪಕಸುಬುಗಳನ್ನು ನಾವು ಮಾಡ್ಬೇಕು ಸರ್, ಪ್ರತಿಯೊಬ್ಬ ರೈತರು ಮಾಡ್ಬೇಕು. ಅದ್ರ ಜೊತೆ ಇದು ಒಂದು ಮೀನುಗಾರಿಕೆನೂ ಒಂದೇ. ಮತ್ತೆ ಮೀನುಗಾರಿಕೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಸಹಕಾರ ಮಾಡ್ತಾರೆ, ಕೇಳಿದ ಪರಿಕರಗಳನ್ನು ಕೊಡ್ತಾರೆ. ಆದ್ರೆ ನಾವು ಆ ಸಂಪರ್ಕವನ್ನು ಬೆಳೆಸಬೇಕು. ನಮ್ಮ ಮನೆ ಕುತ್ಕೊಂಡು ಯಾರು ಕೊಡಲ್ಲ, ನಾನು ಪೈಪ್ ಬೇಕಂದ್ರೆ ಮನೆ ಕುತ್ಕೊಂಡು ಕೊಡಲ್ಲ. RSK ಸಂಪರ್ಕ ಇಟ್ಕೊಳ್ಬೇಕು, ಮೀನುಗಾರಿಕೆ ಇಲಾಖೆ ಸಂಪರ್ಕ ಇಟ್ಕೊಳ್ಬೇಕು, ಎಲ್ಲ ಇಲಾಖೆಗಳು ಸಂಪರ್ಕ ಇಟ್ಕೊಳ್ಬೇಕು. ಮತ್ತೆ ಜೊತೆಗೆ ಜನಪ್ರತಿನಿಧಿಗಳ ಸಂಪರ್ಕದಾಗ ಇರಬೇಕಾಗುತ್ತೆ, ಯಾಕಂದ್ರೆ ಅನುದಾನಗಳು ಕಡಿಮೆ ಬರ್ತವೆ. ಅವರು ಹಂಚಿಕೆ ಮಾಡೋ ಹೊತ್ತಿಗೆ ಇಲ್ಲ, ನಮ್ದು ಒಂದು ಬೇಡಿಕೆ ಇರಬೇಕಾಗುತ್ತೆ ಸರ್, ನಮ್ಮ ಗ್ರಾಮಕ್ಕೆ ಇದು ಬೇಕು, ನಮ್ಮ ವಾರ್ಡಿಗೆ ಇದು ಬೇಕು ಅಂತ ಕೇಳಿದ ಅವ್ರಿಗೆಲ್ಲೋ ಒಂದು ಹಂಚಿಕೆ ಮಾಡೋ ಹೊತ್ತಿಗೆ ಅವ್ರಿಗೆ ಇದಾಗುತ್ತೆ. ನಾವು ಮನೆ ಕುತ್ಕೊಂಡಿವಿ ಅಂತ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ಯಾರು ಬರಕ್ಕಾಗಲ್ಲ ಸರ್, ನಮ್ಮ ಅವ್ರ ಸಂಪರ್ಕ ಮುಖ್ಯ ಸರ್. ಕೊನೆಯದಾಗಿ ಈಗ ನಿಮ್ಮನ್ನ ಸಂಪರ್ಕಿಸುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ. ನನ್ನ ದೂರವಾಣಿ ಸಂಖ್ಯೆ ಸರ್ 78 48 82 82 48 ಸರ್. ಸಂಜೆ ನನ್ನ ಫೋನ್ ಮಾಡಿದ್ರೆ ಸಂಜೆ ಒಂದು 8 ಗಂಟೆ ಮೇಲೆ ಮಾಡ್ಬೇಕಾಗಿದ್ರೆ, ಹಗಲಿಟ್ಟಿ ಕೃಷಿ ಕಾಯಕದಾಗ ಇರ್ತೀವಿ, ಸಂಜೆ 8 ಗಂಟೆ ಮೇಲೆ ಸಂಪರ್ಕ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಒಳ್ಳೇದು ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ ಅವರೇ, ಇದುವರೆಗೆ ತಮ್ಮ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಮೀನುಗಾರಿಕೆ ಜೊತೆಗೆ ಗ್ರಾಮ ಪಂಚಾಯತಿಯ ಒಂದು ಕಾರ್ಯಕ್ರಮಗಳ ಕುರಿತು ಕೂಡ ತಾವು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇದುವರೆಗೆ ತಾವು ಈ ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಧನ್ಯವಾದ ಕೃಷ್ಣಪ್ಪ ಅವರೇ. ನಮಸ್ಕಾರ ಸರ್.